ಅದು ನಮ್ಮ ಈಗ ಕೋಳಿ ಮರಿ ತಂದು ಸಾಕಿ ಮತ್ತೆ ಕೊಡುದು, ಅದಕ್ಕೆ ಒಂದು 40 ದಿವಸ ಬೇಕಾಗುತ್ತೆ ಮರಿ. ಒಂದು ಮರಿ ಬಂದು ದೊಡ್ಡದಾಗಿ 40 ದಿವಸ ನಮಗೆ ಒಮ್ಮೆ ರೇಟ್ ಸಿಗ್ತದೆ, ಒಮ್ಮೆ ರೇಟ್ ಕಡಿಮೆ ಆದ್ರೆ ಲಾಸ್ ಆಗ್ತದೆ, ಸಿಕ್ಕುದಿಲ್ಲ ಅದ್ರ ಪ್ರಾಫಿಟ್ ಸಿಗುದಿಲ್ಲ. ಅದರ ಸಹ ಕಂಟಿನ್ಯೂ ಮಾಡಿದರೆ ಅದು ಸ್ವಲ್ಪ ಒಂದರಲ್ಲಿ ಮತ್ತೆ ಈಗ ಒಂದು ಬ್ಯಾಚ್ ನಷ್ಟ ಆದ್ರೆ ಮತ್ತೊಂದು ಬ್ಯಾಚ್ ಅಲ್ಲಿ ಇವತ್ತು 100 ರೂಪಾಯಿ ಇದ್ದರೆ ನಾಳೆ 60 ರೂಪಾಯಿ ಆಗ್ತದೆ, 80 ರೂಪಾಯಿ, ಇವತ್ತು 60 ರೂಪಾಯಿ ಇದ್ರೆ 70 ರೂಪಾಯಿ. ನಮ್ಮ ಬ್ಯಾಚ್ ಕೊಡುವಾಗ ಇದ್ರೆ ಆಯ್ತು, ಮತ್ತೆ ಕೋಳಿ ಇಡ್ಲಿಕ್ಕೆ ಆಗುದಿಲ್ಲ, 40 ದಿವಸ ಕೊಟ್ಟೆ ಆಗ್ಬೇಕು, ಇಲ್ಲದೆ 200-300 ಆದ್ರೆ ಕೋಳಿ ತಗೊಳ್ಳೋದಿಲ್ಲ. ಒಂದು 2 ಕೆಜಿ ಓವರೇಜ್ ಆಗುವಾಗ ನಮ್ಮದು ಕೋಳಿ ಕೊಡುವ ಕೊಟ್ಟಾಗಬೇಕು. ಮತ್ತೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಅದು ಪ್ರಾಫಿಟ್ ನಾವೇ ಮಾಡಬೇಕು, ಜಾಗ್ರತೆ ನೋಡಬೇಕು, ಕರೆಂಟ್ ಇದ್ದು ಶಾಕ್ ಅದೆಲ್ಲ ಬಲ್ಬಿನದೆಲ್ಲ ಶಾಕ್ ಕರೆಕ್ಟ್ ಕೊಡಬೇಕು, ಇಲ್ಲದ್ರೆ ಮತ್ತೆ ಮರಿ ದೊಡ್ಡದಾಗುದಿಲ್ಲ. ಚಳಿಗಳು ಜಾಸ್ತಿ, ಚಳಿಗಳಲ್ಲಿ ಈಗ ಒಂದು 14 ದಿನ ಎಲ್ಲ ಅದಕ್ಕೆ ಕರೆಂಟ್ ಬಲ್ಬ್ ಎಲ್ಲ ಶಾಕ್ ಕೊಡ್ಬೇಕು, ಕರೆಂಟಿನ 14 ದಿನ ಆಗುತ್ತೆ ನಮ್ಮದು ಕೊಡುವಾಗ. ಈಗ ನೀವು ಈ ಮರಿಗಳನ್ನು ತರ್ತೀರಾ ಅಥವಾ ಮೊಟ್ಟೆ? ಸರ್, ಮರಿ ನಮಗೆ ಈಗ ಸಿಗುದಿಲ್ಲ, ನಮ್ಮ ತೆಕ್ಕೊಳ್ಬೇಕು ಮರಿ ಹೊರಗೆ ತೆಕ್ಕೊಳ್ಳೋದು. ಫೀಡಸ್ ಆಗಿ ನಮಗೆ ಫೀಡ್ ಹೊರಗೆ ತೆಕ್ಕೊಳ್ಬೇಕು, ಅದರ ತೀದ್ರ ಅದು ಮರಿಗೆ ನಮಗೆ ಸಾಕಿ. ಮರಿ 30 ರೂಪಾಯಿ 50 ರೂಪಾಯಿ, ಸೀಸನ್ ಅಲ್ಲಿ 50-60 ರೂಪಾಯಿ ಆಗ್ತದೆ ಮರಿಗೆಲ್ಲ, ಕಡಿಮೆ ಆದರೆ 20-25 ರೂಪಾಯಿ. ಹಾಗೆ ನಮಗೆ ವರ್ಕೌಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಅದು ಡೈಲಿ ಅದು ನಮಗೆ ಇದು ಪ್ರಾಫಿಟ್ ಅಂತ ಸಿಕ್ಕುದಿಲ್ಲ. ಏನಂದ್ರೆ ಅದು ಮರಿಗೆ ಕಂಟಿನ್ಯೂ ರೇಟ್ ಇಲ್ಲ, ಒಂದು 20-25 ಇದ್ದರೆ ಸ್ವಲ್ಪ ಜಾಸ್ತಿ ಕೋಳಿಗೆ ರೇಟ್ ಆದರೆ 40 ರೂಪಾಯಿ 50 ರೂಪಾಯಿ 50, ಈಗ 40 ರೂಪಾಯಿ. ಹಾಗೆ ನಮಗೆ ಅದು ಕಂಟಿನ್ಯೂ ಅದು ವರ್ಕೌಟ್ ಮಾಡ್ಲಿಕ್ಕೆ ಅಂದ್ರೆ ಅದು ಕರೆಕ್ಟ್ ಇಲ್ಲ, ಒಂದು ಕೋಳಿಗೊಂದು ಕರೆಕ್ಟ್ ಮಾರ್ಜಿನ್ ಒಂದು ಕೊಡುದಿಲ್ಲ. 50 ರೇಟ್ ಇದ್ದರೆ ನಾಳೆ 2-10 ರೂಪಾಯಿ ಕಡಿಮೆ ಆದರೆ ನಮ್ಗೆ ಕೊಡುವಾಗ 10 ರೂಪಾಯಿ ಕಡಿಮೆ ಆದರೆ ನಮಗೆ ಅದು ಲಾಸ್ ಅಂದರೆ. ಮಾರ್ಕೆಟ್ ಅಲ್ಲಿ ಈ ಕೋಳಿ ಮರಿಗೂ ಒಂದು ರೇಟ್ ಹೀಗೆ ಪರ್ಫೆಕ್ಟ್ ಆಗಿ ಅಂತ ಹೇಳಿ ಇರ್ಲ. ಅದಕ್ಕೀಗ ನೀವು ಇಲ್ಲಿ ತಂದ ಮೇಲೆ ಯಾವ ತರ ಅದಕ್ಕೆ ಶೆಡ್ ನಿರ್ಮಾಣ ಮಾಡ್ತೀರಾ? ಶೆಡ್ ನಾವು ಕೆಲದೆಲ್ಲ ಇದು ಮಾಡ್ತೀವಿ, ನಾವು ಶೆಡ್ ಅದಕ್ಕೆ ಕರೆಕ್ಟ್ ಆಗ್ಬೇಕು, ದೊಡ್ಡದಾಗ ಬಂದು ಏನು ಬೆಕ್ಕು ಅದು ನಾಯಿ ಮತ್ತೆ ಏನು ಪಕ್ಷಿ ಎಲ್ಲ ಒಳಗೆ ಇರಬಾರ್ದು, ಅದು ಗಟ್ಟಿ ಆಗ್ಬೇಕು, ಶೆಡ್ ಒಂದು ಗಟ್ಟಿ ಆಗ್ಬೇಕು. ಮತ್ತೆ ನೆಲ ಆದ್ರೆ ಇದು ಆಗ್ತದೆ, ಆಗ್ಬೇಕು. ಮತ್ತೆ ಸೀಟ್ ಎಲ್ಲ ಆಗುದಿಲ್ಲ, ನಮ್ಗೆ ಈಗ ಸೀಟ್ ಉಂಟು, ಅದು ಬಿಸಿಲದಲ್ಲಿ ಅದಕ್ಕೆ ಬಿಸಿಲು ಜಾಸ್ತಿ ಆದರೆ ಅದಕ್ಕೆ ಇದು ಹೀಟ್ ಆಗ್ತದೆ, ಕೋಳಿ ವೈಟ್ ಬರುದಿಲ್ಲ. ತೋಟದಲ್ಲಿ ಇದ್ದರೆ ಒಳ್ಳೆ ಸಂಪೂರ್ಣ ಕೋಳಿ ದೊಡ್ಡದು ಬರ್ತದೆ. ನಮ್ಮ ಬೇಸಿಗೆಯಲ್ಲಿ ಈ ಕುಡ್ಡೆಲ್ಲ ಉಂಟಲ್ಲ ಅದೆಲ್ಲ ಗಾಳಿ ಬರೋದು, ಅದು ಗಾಳಿ ಜಾಸ್ತಿ ಬೇಕು, ಗಾಳಿ ಬರಬೇಕು ಅದಕ್ಕೆ, ಇಲ್ಲದ್ರೆ ಕೋಳಿ ವೆಯ್ಟ್ ಬರುದಿಲ್ಲ. ನಮಗೆ ಫೀಡ್ ತಿಂದ್ರೆ ಅದು ವೆಯ್ಟ್ ನಮಗೆ ಒಂದು ಕೋಳಿ 3 ಕೆಜಿ ಹಿಡಿದ್ರೆ 2 ಕೆಜಿ ಬರಬೇಕು, 300-400 ಅದು ಫೀಡ್ ತಿಂದು ಜಾಸ್ತಿ ಆದರೆ ನಮಗೆ ಅದು ಸಹ ಲಾಸ್ ಆಗ್ತದೆ. ಒಂದು ಕೋಳಿಗೆ ಎಷ್ಟು ಲೆಕ್ಕ ಉಂಟು, ಒಂದು ಫೀಡ್ ಎಷ್ಟು, ಒಂದು ಕೋಳಿ ಒಂದು 3 ಕೆಜಿ, 300 ಜಾಸ್ತಿ 300-200, 300 ನಮಗೆ 2 ಕೆಜಿ 200 ಬರಬೇಕು, ಇಲ್ಲದ್ರೆ ನಮಗೆ ಆದ್ರೂ ಸಹ ಪ್ರಾಫಿಟ್ ಸಿಗುದಿಲ್ಲ ಜಾಸ್ತಿ ಫೀಡ್ ತಿಂದರೆ. ಅದಕ್ಕೆ ನಾವು ಜಾಗೃತಿ ಫ್ಯಾನ್ ಹಾಕಿ ಅದಕ್ಕೆ ಬೇಸಿಗೆಗಳಲ್ಲಿ ಚಳಿಯದಲ್ಲಿ ಚಳಿ ಬಂದ್ ಮಾಡಬೇಕು, ಅದಕ್ಕೆ ಸಣ್ಣ ಮರಿಗೆ ಚಳಿಗಾಲದ ಸಂದರ್ಭದಲ್ಲಿ ಅದು ಹೆಚ್ಚು ಅದಕ್ಕೆ ಶಾಖ ವಾತಾವರಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಾಗ ಅದನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಹಾಗೆ ಅದಕ್ಕೆ ನೀರಿನ ವ್ಯವಸ್ಥೆ ಹೇಗೆ, ಕುಡಿಲಿಕ್ಕೆ ನೀರು ಹೇಗೆ ಮಾಡ್ತೀರಾ? ಅದು ಆಟೋಮೆಟಿಕ್ ಡ್ರಿಂಕರ್ ಇರ್ತೇವೆ ನಾವು, ಅದು ಒಂದು 14-17 ದಿನ ನಾವು ಸಣ್ಣ ಡ್ರಿಂಕರ್ ಅಲ್ಲಿ ಇಡುದು, ಮತ್ತೆ ಅದಕ್ಕೆ ಆಟೋಮೆಟಿಕ್ ಅಲ್ಲಿ ನೀರು ಬರ್ತದೆ ಡ್ರಮ್ನಲ್ಲಿ, ತುಂಬಿಸಿದ್ರೆ ಅದು ಆಟೋಮೆಟಿಕ್ ಅದು ಅದೆಷ್ಟು ಬೇಕೋ ಅಷ್ಟು ಕುಡಿತದೆ. ನಾವು ಅದಕ್ಕೆ ಎಷ್ಟು ಮೆಡಿಸಿನ್ ಅದ್ರ ಹಾಕಿ ಎಷ್ಟು ದಿನ ಅಷ್ಟು ದಿವಸಕ್ಕೆ ಎಷ್ಟು ಬೇಕು ಅಷ್ಟು ನೀರು ಇಡುದು, ಅದು ಕಲಿಯಬೇಕು ಸಂಜೆ ಮೆಡಿಸಿನ್ ಅದ್ರ ಹಾಕಿದರೆ ಅದು ಎಷ್ಟು ಬೇಕು ಅದು ಆಟೋಮೆಟಿಕ್ ಬರ್ತದೆ ಡ್ರಿಂಕರ್ನಲ್ಲಿ. ಅದಕ್ಕೆ ನಾವು ಮತ್ತೆ 7 ದಿನ ಕಷ್ಟ ಆಗುತ್ತೆ, ಸ್ವಲ್ಪ ಡ್ರಿಂಕರ್ ನಮ್ಮ ಪಾತ್ರೆ ಇಡಬೇಕು, ಮತ್ತೆ ಅದು ನಾವು ಆಟೋಮೆಟಿಕ್ ಡ್ರಿಂಕ್ ಫೀಡರ್ ಎಲ್ಲ ಫೀಡ್ ಅಂದ್ರೆ ನಾವು ಡೈಲಿ ಸಾಕಡೆ ಬೆಳಿಗ್ಗೆ ಸಂಜೆ ಮತ್ತೆ ಬೆಳಿಗ್ಗೆ ಸಂಜೆ ಅದು ಕರೆಕ್ಟ್ ತೊಳಿಬೇಕು ಪಾತ್ರೆ ಎಲ್ಲ ಡೈಲಿ ಫೀಡ್ ಸಹ ಆಗಿ ಒಮ್ಮೆಲೆ ಫೀಡ್ ಆಗಬೇಕು, ಬೆಳಿಗ್ಗೆ ಫೀಡ್ ಆಗಬೇಕು ಸಂಜೆ ಫೀಡ್ ಆಗಬೇಕು ಮುಗಿಯುವಾಗ 5 ಗಂಟೆ ನಂತರ ಫೀಡ್ ಆಗಬೇಕು. ಮತ್ತೆ ಬೇಸಿಗೆಗಳಲ್ಲಿ ನಾವು ಫೀಡ್ ಮಧ್ಯಾಹ್ನ ಒಂದು 12 ಗಂಟೆ ಕಾಳಿಬೇಕು, ಇಲ್ಲದ್ರೆ ಅದು ಸಾಯ್ತದೆ ಕೋಳಿ ಜಾಸ್ತಿ ಬೇಸಿಗೆಗಳಲ್ಲಿ ದೊಡ್ಡದಾದ್ರೆ ಒಂದು 25 ಗಂಟೆ ನಂತರ ಅದಕ್ಕೆ ಫೀಡ್ ಕಡಿಮೆ ಮಾಡಿ ಮಧ್ಯಾಹ್ನ ನಂತರ ರಾತ್ರಿ ಹಾಕಬಹುದು. ಬೆಳಿಗ್ಗೆಯಿಂದ ಒಂದು 12 ಗಂಟೆ ಫೀಡ್ ಖಾಲಿ ಆಗಬೇಕು ಕೋಳಿದು, ಮತ್ತೆ ಅದಕ್ಕೆ ಕೊಡುದು ನಾವು 5 ಗಂಟೆ ನಂತರ ಫೀಡ್ ಕೊಡುದು ದೊಡ್ಡ ಕೋಳಿಗೆ. ಸಣ್ಣ ಮರಿ ಆಗ್ತದೆ, ದೊಡ್ಡ ಮರಿಗೆ ನಾವು ಹಾಗೆ ಕೊಡುದು. ಒಂದು ಈಗ ಮರಿ ತಗೊಂಡು ಬಂದು ಎಷ್ಟು ದಿನದಲ್ಲಿ ನೀವು ಅದನ್ನು ಮಾರ್ಕೆಟ್ಗೆ ಕೊಡ್ಲಿಕ್ಕೆ ರೆಡಿ ಆಗ್ತದೆ ಸರ್? ನಮಗದು ಒಳ್ಳೆ ನೋಡಿದ್ರೆ 38-40 ದಿವಸದಲ್ಲಿ ಕೊಡ್ಲಿಕ್ಕೆ ಆಗುತ್ತೆ. ನಮ್ಮ ಒಳ್ಳೆ ನಾವು ಪ್ರಾಪರ್ಟ್ ಮಾಡಿದ್ರೆ ಒಳ್ಳೆ ವೆಯ್ಟ್ ಬಂದ್ರೆ 40 ದಿವಸದಲ್ಲಿ ನಮಗೆ ಮರ್ಲಿಕ್ಕೆ ಆಗುತ್ತದೆ. ಒಂದು ಕೋಳಿ ಎಷ್ಟು ಕೆಜಿ ಬರ್ತದೆ ಸರ್ ಈಗ ತಂದು ಅದು ದೊಡ್ಡದಾಗಿ ಮಾರ್ಕೆಟ್ಗೆ ಕೊಡುವಾಗ? ಒಂದು 200-200 ಕೆಜಿ ನಾವು ಅಷ್ಟಾಗ ನಾವು ಕೊಡ್ತೇವೆ. 40 ದಿವಸ 200 ಬರ್ತದೆ, ಅದು 200 ಎವರೇಜ್ ನಮಗೊಂದು 2 ಎವರೇಜ್ 2 ಕೆಜಿ ಬರಬೇಕು. ಒಂದು 100,000 ಕೋಳಿ ಆಗುತ್ತೆ, 2 ಟನ್ ಬರಬೇಕು ಅಷ್ಟು ನಮಗೆ. ಅದರ ಆಹಾರ ಒಂದು ಹೇಗೆ ಸರ್ ಕ್ರಮ? ಆಹಾರ ನಾವು ಇಲ್ಲಿ ಮಾಡುದಲ್ಲ, ಅವರು ಫ್ಯಾಕ್ಟರಿ ಕೊಡುದು ಜೋಳ, ಅದು ಅಲ್ಲಿ ಅವರು ಮಾಡಿ ನಮಗೆ ಒಂದು ಬ್ಯಾಗಿಗೆ ನಮಗೆ 2,000 ರೂಪಾಯಿ ಬೀಳ್ತದೆ. ಒಂದು 50 ಕೆಜಿ ಬ್ಯಾಗಿಗೆ 50 ಕೆಜಿ 2,000 ರೂಪಾಯಿ ಆಗ್ತದೆ ಒಂದು ಬ್ಯಾಗಿಗೆ. ಹಾಗೆ ಒಂದು ಕೋಳಿಗೆ ಒಂದು 300 ಆಗುವ ನಮಗೆ ಒಂದು ಕೋಳಿ ನಾವು 140 ರೂಪಾಯಿ ಫೀಡ್ ತಿಂತದೆ ಅದು ಒಂದು ಕೋಳಿ. ಅದು ನಾವು ಹಾಗೆ ನೋಡಿ ನಾವು ಮಾರ್ಕೆಟ್ಗೆ ಇದು ಕೊಡುವುದು. ನಮಗೆ ಅಷ್ಟು ಬಂದರೆ ಮತ್ತೆ ಜಾಸ್ತಿ ತಿಂದರೆ ಅದು ಲಾಸಸ್ ಆಗ್ತದೆ. ಒಂದು 3 ಕೆಜಿ 3 ರಲ್ಲಿ ನಮಗೆ ಅದು 2 ಕೆಜಿ ಬರ್ತದೆ. ಅದನ್ನ ಸ್ವಲ್ಪ ನಾವು ಸಹ ಜಾಗೃತಿ ನೋಡ್ಬೇಕು. ಅದಕ್ಕೆ ಒಳ್ಳೆ ಪ್ರತಿದಿನ ನೋಡ್ತಾ ಇರಬೇಕಾಗ್ತದೆ ಅದರ ಆಹಾರ ಕ್ರಮ, ನೀರು ಕೊಡುವಂತದ್ದು, ಹಾಗೆ ಅದರ ವಾತಾವರಣ ಸಹ ಎಲ್ಲವನ್ನು ನಾವು ನೋಡ್ತಾ ಇರ್ಬೇಕಾಗ್ತದೆ ಅಲ್ವಾ? ಅಲ್ಲಿಗೆ ಹೋಗಿ ಶೆಡ್ಡಿಗೆ ಹೋಗಿ ಅದನ್ನೆಲ್ಲ ಮರಿಗಳನ್ನು ನೋಡ್ಬೇಕು, ನೋಡ್ತಾ ಇರ್ಬೇಕಾಗ್ತದೆ. ಒಳ್ಳೆ ಕ್ಲೀನ್ ಮಾಡಬೇಕು ಸ್ಟೇಟ್ ಅಂದ್ರೆ ಗಳಿದರ ಅದು ಮತ್ತೆ ನೀರು ಡ್ರಿಂಕರ್ ಚೆಲ್ಲಿದರೆ ಅದು ವಾಸನೆ ಬರ್ತದೆ ಮತ್ತೆ ನೀರು ಮತ್ತು ಅದು ಕುಡಿ ಅದಕ್ಕೆ ಸಿ ಮತ್ತೆ ರೋಗ ಬರ್ತದೆ ಕುಮಾರಿಗೆ. ಅದಕ್ಕೆ ನಾವು ಎಷ್ಟು ಈಗ ರೋಗ ಅಂತ ಹೇಳಿದ್ರೆ ಈಗ ರೋಗ ಯಾವ ಎಲ್ಲ ರೋಗಗಳು ಹಾಗೆ ಅದಕ್ಕೆ ಬರ್ತದೆ ಸರ್? ರೋಗ ಅದೇ ನಮ್ಗೆ ಗೊತ್ತಿಲ್ಲ, ಮರಿ ಬರೋಗ ಅದು ಮರಿಗೆ ಬರ್ತದೆ ಅವರು ಬರ್ಕೊಡುವಾಗ. ಮತ್ತೆ ನಮ್ಮ ಸೆಡ್ಡಿನ ಕ್ರೀಡ ಅದು ಕ್ರಿಮಿ ಉಂಟಲ್ಲ ಅದು ಅದಕ್ಕೆ ಜಾಸ್ತಿ ಬರೋದು ನಮಗೆ ಆ CRD ಅದೆಲ್ಲ ಅದು ಮತ್ತೆ ಲೀಚ್ ಅದು ಅದಕ್ಕೆ ಹೇಳಿಕ್ಕಾದ್ರು ಅದು ನಮ್ಮ ಸೆಡ್ಡಿಂದ ಬರ್ತದೆ ಮತ್ತೆ ಬೇರೆ ಅದು ಕೋಳಿಗೆ ಯಾವಾಗ ಬರ್ತದೆ ಅಂತ ಹೇಳಿಕ್ಕಾಗುದು ಸಿ ಅದು ಅದನ್ನು ಮತ್ತೆ ನಮಗೆ ಮತ್ತೆ ಇಲ್ಲಿ ಡಾಕ್ಟರ್ ಇಲ್ಲ ನಮಗೆ ಮಂಗಳೂರಿಗೆ ಅದು ಟೆಸ್ಟ್ಗೆ ಮಂಗಳೂರಿಗೆ ಕೊಂಡೋಗಬೇಕು. ಫೆಸಿಲಿಟಿ ಏನು ಇಲ್ಲ ಇಲ್ಲಿ ನಮಗೆ ಒಂದು ಮರಿ 2 ಸತ್ತರೆ ಅದು ತೆಗೆದು ಟೆಸ್ಟ್ಗೆ ಮಂಗಳೂರಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಟೆಸ್ಟ್ ಮಾಡಿ ಮತ್ತೆ ನಮ್ಮ ಮದ್ದು ತಗೊಂಡ್ರೆ ಮಸ್ಕೊಂಡು ಮದ್ದು ಅಂದು ಕೊಡ್ಬೇಕು ಅಷ್ಟು. ಕೋಳಿ ಫಾರ್ಮ್ ಡಾಕ್ಟರ್ ಯಾರು ಇಲ್ಲ ಅಲ್ಲಿ, ಮಂಗಳೂರಿಗೆ ಹೋಗ್ಬೇಕು ತಗೊಂಡು ಕೋಳಿ. ದೊಡ್ಡ ಕೋಳಿ ಆದ್ರೆ ಸಹ ಅದು ತೆಗೆದು ಮಂಗಳೂರಿಗೆ ಹೋಗ್ಬೇಕು. ಈಗ ಒಂದು ಕೋಳಿಗೆ ರೋಗ ಬಂದ್ರೆ ಅದು ಹರಡ್ತದ ಸರ್ ಎಲ್ಲಾ ಕೋಳಿಗಳಿಗೆ? ಅಲ್ಲ ಅಲ್ಲ, ಒಂದು ಕೋಳಿಗೆ ಬಂದ್ರೆ ಅದು ಬ್ಯಾಚಿಗೆ ಬಂದ್ರೆ ಅದು ಎಲ್ಲ ಬ್ಯಾಚಿಗೆ ಬರ್ತದೆ ಅದು. ಅದಕ್ಕೆ ನಾವು ಮೊದಲೇ ಹೋಗಿ ಕಂಟ್ರೋಲ್ ಒಂದು 3 ದಿವಸ ಮತ್ತೆ ಮದ್ದು ತಕ್ಕ 4 ದಿವಸ ಕಂಟ್ರೋಲ್ ಆಗ್ತದೆ ಅದು. ಅದಕ್ಕೆ ಸರಿ 2-3 ಸಾಯೋಗ ನಾವು ಟೆಸ್ಟ್ಗೆ ಕೊಂಡೋಗ್ಬೇಕು, ಡಾಕ್ಟರ್ ಮತ್ತೆ ಅಡ್ಡಿ ಟೆಸ್ಟ್ ಮಾಡಿ ಕೊಡ್ತಾರೆ ಅದು ಅದಕ್ಕೆ ಮದ್ದು ಹಾಗೆ ನಮ್ಮ ಮಗಳಿಗೆ. ಈಗ ನೀವು ಮಾರ್ಕೆಟ್ಗೆ ಕೊಡುವಾಗ ಹೇಗೆ ಕೊಡ್ತೀರಾ? ಅಲ್ಲಿ ಎಲ್ಲ ಒಟ್ಟಿಗೆ ಸಪ್ಲೈ ಮಾಡ್ತೀರಾ ಅಥವಾ ಬೇರೆ ಮಾರ್ಕೆಟ್ಗೆ ಅವರು ಇಲ್ಲಿ ಬಂದು ಕೊಂಡೋಗ್ತಾರೆ? ನಮಗೆ ಒಂದು ಮಾರ್ಕೆಟ್ ನನಗೆ 123 ಇದ್ದಾರೆ, ಈಗ ಇವತ್ತು 100 ರೂಪಾಯಿ ಇದ್ದರೆ ನಮಗೆ 90 ರೂಪಾಯಿ ಕೊಡ್ತಾರೆ, 10 ರೂಪಾಯಿ ಅವರು ಅಲ್ಲಿ ನಮಗೆ ಡಿಸ್ಕೌಂಟ್ ಮಾಡಿ ಕೊಡೋದು. ಇದರಿಂದ ಅಲ್ಲಿ ನಮ್ಮಂದಿ 100-90 ಇದ್ದರೆ ಅವ್ರು 100 ರೂಪಾಯಿಗೆ ಅಲ್ಲಿ ಅಂಗಡಿಗೆ ಸಪ್ಲೈ ಮಾಡೋದು. ನಮಗೆ ಇಲ್ಲಿ ರೇಟ್ 100 ರೂಪಾಯಿ ಇದ್ದರೆ 90 ರೂಪಾಯಿ ಕೊಡುವವರು. ಇಲ್ಲಿ ನಾವು ರೊಕ್ಕ ಕೊಡೋದಲ್ಲ, ನಾವು ಅಂಗಡಿಗೆ ಹಾಕಿಲ್ಲ, ಅವರು ಒಮ್ಮೆಲೆ ಕೊಂಡೋಗ್ತಾರೆ. 1,000 ಕೊಳೆ ಇದ್ದರೆ 2,000 ಹೋಗಿ ಕೊಂಡೋಗಿ ಮುಗಿದೆ, ಇಲ್ಲ 1,000 ಕೊಳೆ ಒಮ್ಮೆಲೆ ಕೊಂಡೋಗ್ತಾರೆ ಅವರು. ನಮಗೆ ರೇಟ್ ಹಾಗೆ, ಇವತ್ತು 100 ರೂಪಾಯಿ ಇದ್ದರೆ ನಮ್ಗೆ 90 ರೂಪಾಯಿ ನಮಗೆ ಕೊಡುವ 100 ಹಾಗೆ ನಮ್ಮ 90 ಅಂಗಡಿಗೆ ಅವರು 100 ರೂಪಾಯಿ ಸೇಲ್ ಮಾಡುವವರು, ಅಲ್ಲಿಂದ ಅವರು ಅಂಗಡಿ ಮಾರುವವರು ಹಾಗೆ ಹಾಗೆ ನಮ್ಮ. ಈಗ ಅದಕ್ಕೆ ನೀವು ಕೆಳಗಡೆ ಗೊಬ್ಬರ ಆ ತರ ಅಥವಾ ಅದು ಕೂತ್ಕೊಳ್ಳಿಕ್ಕೆ ಯಾವ ತರ ಅದನ್ನು ಹುಡಿ ಏನಾದ್ರೂ ಹಾಕ್ತಾ ಇದ್ದೀರಾ ಸರ್? ಅಷ್ಟಿಗೆ ನಮಗೆ ಇದು ಹುಡಿ ಪೇಪರ್ ಹಾಕ್ಲಿಕ್ಕೆ ಉಂಟು 3 ದಿನ, ಅದಕ್ಕೆ ಪೇಪರ್ ಸ್ಮೂತ್ ಆಗಿ ಅದಕ್ಕೆ ಇದಕ್ಕೆ ಮತ್ತೆ ನಮ್ಮ ಮರದ ಹುಡಿ ಮತ್ತೆ ಈ ಮರದ ಚಿಪ್ಲಿ ಒಂದು ಹುಡಿ ಈಗ ಅದು ಮಿಕ್ಸ್ ಮಾಡಿ ಅದಕ್ಕೆ ತಿನ್ನದೆ ಅದು 3-4 ಒಂದು ಹುಡಿ ತಿನ್ನು ಬರೋದು ಅದು. ಅದಕ್ಕೆ ಒಂದು 3 ದಿನ ಪೇಪರ್ ಹಾಕೋದು ಅಡಿ, ಇಲ್ಲದ್ರೆ ಮರದ ಚಿಪ್ಲಿ ಉಂಟಲ್ಲ ದೊಡ್ಡದು ಅದು ಹಾಕಿ ಮೇಲೆ ಹಾಕೋದು. ಮತ್ತೆ ಮರದ ಮುಡಿ ಹಾಕಿ ನಾವು ಗೊಬ್ಬರ ಮಾಡೋದು ಮರದ ಹುಡಿ ಅದು ಡೈಲಿ ಮಿಕ್ಸ್ ಮಾಡು. ಅದನ್ನು ಮಿಕ್ಸ್ ಮಾಡ್ಲಿಕ್ಕೆ ಉಂಟು ಅದೆಲ್ಲ ಇದು ಮಾಡಿ ದಿವಸಕ್ಕೆ ಅದು ಜಾಸ್ತಿ ಹಾಕಲಿ ಸಹ ಆಗೋದು ಹುಡಿ ಅಷ್ಟು. ಅದು ಅದು ಎಷ್ಟು ದಿನದಲ್ಲಿ ನಿಮಗೆ ಆ ಒಂದು ಗೊಬ್ಬರ ರೆಡಿ ಆಗ್ತದೆ ಸರ್ ಕೋಳಿ ಗೊಬ್ಬರ? ಅದು 40 ಕೋಳಿ ನಾವು ಇದು ಮಾರುವಾಗ ಮತ್ತೆ ತೆಗೆದು ಕ್ಲೀನ್ ಮಾಡ್ಲಿಕ್ಕೆ ಉಂಟು ಅದೆಲ್ಲ ತೆಗೆಯು. ಮತ್ತೆ ಸೆಡ್ಡಿ ರೆಸ್ಟ್ ಒಂದು 5 ದಿನ ರೆಸ್ಟ್ ಮಾಡಿ ಸುಣ್ಣ ತೆಗೆದು ಪುನಃ ಎಲ್ಲ ತೊಳೆದು ಎಲ್ಲ ಸುಣ್ಣ ತೆಗಲಿಕ್ಕೆ ಉಂಟು ಎಲ್ಲ ಹುಳ್ಳದಕ್ಕೆ ವೈಟಸ್ ಹಾಕಿ ಅದು ಕ್ರೀಮ್ ಬರೋದೆ ಸ್ಪ್ರೇ ಮಾಡ್ಲಿಕ್ಕೆ ಉಂಟು. ಮತ್ತೆ ಸ್ಪ್ರೇ ಉಂಟು ಮಾಡ್ಲಿಕ್ಕೆ ಉಂಟು ಎಲ್ಲ ಸ್ಪ್ರೇ ಮಾಡ್ಲಿಕ್ಕೆ ಫುಲ್ ಸೆಡ್ಡಿಗೆ ಸ್ಪ್ರೇ ಮಾಡ್ಲಿಕ್ಕೆ ಉಂಟು. ಒಂದು ಕೀಟ ಅದೆಲ್ಲ ಮೊದಲದೆಲ್ಲ ಹೋಗ್ಲಿಕ್ಕೆ ತೊಳೆದು ಕ್ಲೀನ್ ತೊಳೆಯಲಿಕ್ಕೆ ಉಂಟು ಒಳ್ಳೆ ಸೆಡ್ ಫುಲ್ ತೊಳೆದು ನಾವು ಸ್ಪ್ರೇ ಮಾಡ್ತೇವೆ ಅಲ್ಲೇ ಹಾಕಿದ್ರು. ಮತ್ತೆ ಸುಣ್ಣ ಅದಕ್ಕೆ ಅಡಿಕೆ ಸುಣ್ಣ ಕುಮ್ಮ ಹಾಕಿ ಅಡಿಕೆ ಸುಣ್ಣ ಬೀಸಿ ಅದು ನಾವು ತೆಗಿತೇವೆ ಅಡಿಕೆ ಎಲ್ಲ. ಮತ್ತೆ ಒಂದು 5 ದಿನ ಮಾತ್ರ ಹಾಕೋದು ಮರಿ ತೊಳೆದಾಗಿ ನಾವು ಮರಿ ಹಾಕೋದಿಲ್ಲ. 1 ವಾರ ರೆಸ್ಟ್ ಕೊಟ್ಟು ಮರಿ ನಾವು ಹಾಕೋದು ಸೆಡ್ಡಿಗೆ. ಈಗ ಕೋಳಿ ಗೊಬ್ಬರ ನಿಮ್ಗೆ ಯಾವುದೆಲ್ಲ ಗಿಡಗಳಿಗೆ ಉಪಯೋಗ ಆಗ್ತದೆ ಸರ್? ಕೋಳಿ ನಮ್ಮ ಗೊಬ್ಬರ ಅಡಿಕೆ ಕೃಷಿಗೆ ಆಗ್ತದೆ, ತೆಂಗಿನ ವರ್ಷ ಆಗ್ತದೆ, ಮತ್ತೆ ತರಕಾರಿ ನಮ್ಮ ಎಲ್ಲ ತರಕಾರಿಗೆ ಆಗ್ತದೆ ಗೊಬ್ಬರ. ಅದು ಜಾಸ್ತಿ ಅಲ್ಲ ಸ್ವಲ್ಪ ನಾವು ಬಸಳೆಲ್ಲ ನೋಡ್ತೇವೆ ಅದಕ್ಕೆ ಅದಕ್ಕೆ ನಾವು ಅದೇ ಹಾಕೋದು. ನಮ್ಮ ತೋಟಕ್ಕೆಲ್ಲ ಗೊಬ್ಬರ ಅದೇ ನಾವು ಹಾಕೋದು ಕೋಳಿ ಗೊಬ್ಬರ ನಮ್ಮ. ಇದು ಹೊರಗಡೆ ಕೊಡುದಿದ್ರೆ ಹೇಗೆ ಉಂಟು ಸರ್ ಇದರ ಒಂದು ಮೌಲ್ಯ? ಅದಕ್ಕೆ ನಮಗೆ ಒಂದು ಗೋಣಿಗೆ 100 ರೂಪಾಯಿ ಕೊಡ್ತಾರೆ ತುಂಬಿಸಿ. ನಾವು ತುಂಬಿಸಿ ಕೊಟ್ಟರೆ ಒಂದು ಬ್ಯಾಗಿಗೆ 100 ರೂಪಾಯಿ ಸಿಗ್ತದೆ ಒಂದು ಗೋಣಿಗೆ ನಾವು ಮಾರುವಾಗ. ಒಂದು ಗೋಣಿಗೆ ಸಹ ಒಳ್ಳೆ ಮಾರ್ಕೆಟ್ ಅಲ್ಲಿ ಗೊಬ್ಬರಕ್ಕೆ ಒಳ್ಳೆ ಮಾರ್ಕೆಟ್ ಉಂಟು ಅದಕ್ಕೆ ಇಲ್ಲಿ ಎಲ್ಲದಕ್ಕೆ ನಮ್ಮ ಮರದ ಹುಡಿದ್ರೆ ಮಾರ್ಕೆಟ್ ಉಂಟು ಎಲ್ಲ. ಈಗ ನೀವು ಒಟ್ಟಾಗಿ ಹೇಳುದಿದ್ರೆ ನಿಮ್ಮ ಕೋಳಿ ಸಾಕಾಣಿಕೆಯ ಒಂದು ನಮ್ಮ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ, ಅದ್ರ ಹೇಗೆ ಮಾಡಬಹುದು ರೈತರಿಗೆ ಒಂದು ಕೃಷಿ ಸ್ವಲ್ಪ ಬೇದರೆ ನಮ್ಮ ಈಗ ನಮಗೆ ಇದು ಇದಿಲ್ಲಲ್ಲ ಕೃಷಿ ಮೊದಲೇ ಮಾಡುದಲ್ಲ ಮನೇಲಿ ಇದಕ್ಕೆ ಸ್ವಲ್ಪ ತೋಟ ಉಂಟು ಸ್ವಲ್ಪ ಅದಕ್ಕೆ ಸ್ವಲ್ಪ ಇಡೀ ದಿನ ಕೋಳಿ ಇದ್ದು ಕೆಲಸ ಇರುದಿಲ್ಲ ಬೇರೆ ಸ್ವಲ್ಪ ಬೆಳಿಗ್ಗೆ ಮಾಡಿದ್ರೆ ಮತ್ತೆ ಸಂಜೆ ಮಾಡೋದು ಅದರಷ್ಟು ಇರ್ತದೆ ನಮಗೆ. ಮತ್ತೆ ನಮ್ಮ ಬೇರೆ ಎಲ್ಲ ಕೆಲಸ ಆಗ್ತದೆ ಇಲ್ಲಿ. ಈಗ ಕೂಲಿ ಕೆಲಸ ಮಾಡ್ಲಿಕ್ಕೆ ಜನ ಮಾಡ್ಲಿಕ್ಕೆ ನಮ್ಮಲ್ಲಿ ಒಂದು ಸಂಬಳ 1000 ರೂಪಾಯಿ ಕೇಳ್ತಾರೆ. ಅದು ಕೊಟ್ಟು ನಮಗೆ ವರ್ಕೌಟ್ ಮಾಡ್ಲಿಕ್ಕೆ ಆಗುದು ನಮ್ಮ ಕೃಷಿಗೆ ಅಲ್ಲಿ ಯಾವ್ದು. ಅದು ನಾವೇ ಮಾಡಿದರೆ ನಮಗೆ ವರ್ಕೌಟ್ ಆಗುತ್ತದೆ. ಇಲ್ಲದ್ರೆ ಈ ಕೂಲಿ ನಮ್ಮ ಕೊಟ್ಟು ಈಗ ಮಜೂರಿ ಒಂದು ಕೊಡ್ಲಿಕ್ಕೆ 1000 ರೂಪಾಯಿ ಒಬ್ಬರಿಗೆ 1000 ರೂಪಾಯಿ ಕೇಳ್ತಾರೆ ಖರ್ಚು ಕೊಡೋದು. ಹಾಗೆ ನಮಗೆ ಇದು ಮಾಡಿದ್ರೆ ಇದೇ ಕೋಳಿ ಬರ್ಮಗೆ ಅಷ್ಟು ಕೊಟ್ಟು ನಮಗೆ ವರ್ಕೌಟ್ ಮಾಡಿದ್ವಿ. ನಾವೇ ಮಾಡಿದೆ ಸ್ವಲ್ಪ ಅಡಿಕೆ ಕೃಷಿ ಉಂಟು ಸ್ವಲ್ಪ ತರಕಾರಿ ಬೇಸಿಗೆ ಮಲೆಗಳ ತರಕಾರಿ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಬೇಸಿಗೆ ತರಕಾರಿ ಮಾಡಿ ನಮಗೆ ಎಷ್ಟು ಜೀವನ ಅಷ್ಟು ಮಾಡಿಗೆ ಅದಕ್ಕೆ ಆದಾಯ ಆಗ್ತದೆ. ಈಗ ರೈತರು ಇದನ್ನು ಮಾಡಬಹುದು, ಕೋಳಿಯ ಒಂದು ಸಾಕಾಣಿಕೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬಹುದು ಅಂತ ಹೇಳ್ತೀರಾ, ನಿಮ್ಮ ಅನುಭವ? ರೈತರಿಗೆ ನಮ್ಮ ಮಾಡಿದ್ರೆ ಇಷ್ಟು ನಮಗೆ ಅವರ ಸ್ವಂತ ಅದಕ್ಕೆ ಆದಾಯ ನಮ್ಮ ಯಾಕಾದ್ರೂ ಒಂದು ಹೋದ್ರೆ ನಷ್ಟ ಆದ್ರೆ ಮತ್ತೊಂದಲ್ಲಿ ನಾವು ತೆಗೆಯೋದು ರೈತರಿಗೆ. ನಾವು ಅದಕ್ಕೆ ಅದರಲ್ಲಿ ಇರುವುದಲ್ಲ, ಅದು ನಮ್ಮ ಕೆಲಸ ಸಹ ಆಯ್ತು. ಇದು ಕೋಳಿ ಫಾರ್ಮ್ ಅಂದ್ರೆ ಅದರ ಇದು ಆಯ್ತು, ಬೇರೆ ಕೆಲಸ ಆಗ್ತದೆ, ನಮ್ಮ ಮನೆ ಕೆಲಸ ಆಗ್ತದೆ ಇದೆಲ್ಲ. ಹಾಗೆ ನಾವು ಅನುಕೂಲ ಆಗ್ತದೆ ನಮಗೆ. ಈಗ ನೀವು ಕೋಳಿ ಫಾರ್ಮ್ ಅಲ್ಲದೆ ಕೃಷಿಯನ್ನು ಮಾಡ್ತಾ ಇದ್ದೀರಾ, ತೋಟ ಕೃಷಿ ಭೂಮಿ ಇದೆ, ತೋಟಕ್ಕೆ ನೀವು ಗೊಬ್ಬರ ಎಲ್ಲ ಹೇಗೆ ಹಾಕ್ತಾ ಇದ್ದೀರಾ? ತೋಟಕ್ಕೆ ನಾವು ಅಟ್ಟಿ ಗೊಬ್ಬರ ನಮ್ಮ ಹಟ್ಟು ಉಂಟು, ನಮ್ಮ ದನಕರ ನಾವು ಅದಕ್ಕೆ ಬಗ್ಗೆ ಎರಡು ಸಾಕ್ತಿದ್ದಾನೆ. ಅದಕ್ಕೆ ಅದರ ನೊಳೆದು ಅದ ನೀರು ಎಲ್ಲ ಅದಕ್ಕೆ ನಮ್ಮ ಮತ್ತೆ ಈ ಗೊಬ್ಬರ ಮತ್ತೆ ಅಟ್ಟಿ ಗೊಬ್ಬರ ನಾವು ತರ್ತೇವೆ ನಮ್ಮ ತೋಟಕ್ಕೆ. ನಾವೇ ತರೋದು ಅಟ್ಟಿ ಗೊಬ್ಬರ ನೀರು ನಾವೇ ಮಾಡಿ ಅದಕ್ಕೆ ಗೊಬ್ಬರ ಅದಕ್ಕೆ ನಮ್ಮ ಮನೆ ಖರ್ಚಿಗೆ ಅಷ್ಟು. ನಮ್ಮ ಅಡಿಕೆ ಒಂದು 300 ನಮ್ಮ 200 ಮರ 200 ಉಂಟು. ಅದು ನಮ್ಮ ಇಡೀ ಫ್ಯಾಮಿಲಿಗೆ ಅದು ಸಾಕಾಗುತ್ತೆ. ಈಗ ಕೃಷಿಯಲ್ಲಿ ನಿಮಗೆ ಅಡಿಕೆ ತೋಟ ಉಂಟು, ಬೇರೆ ಏನಾದ್ರೂ ಮಿಶ್ರ ಬೆಳೆ ಉಂಟಾ ಸರ್? ನಮಗೆ ಬೇರೆ ಬೆಳೆ ಇಲ್ಲ, ನಮ್ಮ ಬೇರೆ ತರಕಾರಿ ಬಸಳೆ ನಾವು ಜಾಸ್ತಿ ಬಸಳೆ ನೆಡುದು ನಮಗೆ ನಮ್ಮ ತರಕಾರಿ. ಅದು ನಮಗೆ ಒಳ್ಳೆ ಪ್ರಾಫಿಟ್ ಸಿಗ್ತದೆ. ಅಂದರೆ ಅದು ಒಮ್ಮೆ ಕಳಿಸ್ತಾವುದು ಒಂದು 6 ತಿಂಗಳು ಆದರೆ ಪ್ರಾಫಿಟ್ ಸಿಗ್ತದೆ. ಅದಕ್ಕೆ ನಮಗೆ ಒಂದು ಕೆಜಿಗೆ ನಾವು ಫಸ್ಟ್ಗೆ ರೇಟ್ ಇರ್ತೇವೆ ಒಂದು 60 ರೂಪಾಯಿ ಇರುತ್ತೆ, ಮತ್ತೆ 40-30 ರೂಪಾಯಿ ಸಿಕ್ಕಿದ್ರೆ ಸಹ ಲಾಸ್ಟ್ ಸಿಗ್ತದೆ. ಅದು ಅದು ಒಂದು ವಾರ ನಮಗೆ ಒಂದು ವಾರಕ್ಕೊಂದು ಅಷ್ಟು ಒಂದು 100 ಕೆಜಿ ಸಿಕ್ಕಿದ್ರೆ ನಮಗೆ ಅದರ ಇಡೀ ನಮ್ಮ ಫ್ಯಾಮಿಲಿಗೆ ಅದು ಖರ್ಚಿಗೆ ಅದು ಅದರಲ್ಲಿ ಎಷ್ಟಾಗ್ತದೆ ಅದರಲ್ಲಿ ಎಲ್ಲ ನಮ್ಮ ಖರ್ಚು ನಾವೇ ಕೆಲಸ ಮಾಡಬೇಕು. ನಾವೇ ಅದರಲ್ಲಿ ಕೊಂಡೋಗ್ತೇವೆ ಅಂಗಡಿ ಕೊಟ್ಟು ಮಾಡಿದ್ರು. ಖಂಡಿತ ಸರ್, ರೈತರು ಅಂತ ಹೇಳಿದ್ರೆ ನಾವೇ ಅದನ್ನು ಕೆಲಸ ಮಾಡಿದ್ರೇನೆ ನಮಗೆ ಅದರ ಅನುಭವಗಳು ಬರುವಂತದ್ದು, ಅದರ ಸಾಧಕ ಬಾಧಕಗಳಿರ್ಲಿ ಯಾವುದೇ ಒಂದು ವಿಷಯದ ಅದರ ಬಗ್ಗೆ ನಮಗೆ ಗೊತ್ತಿರ್ತದೆ. ಅದರ ಹಾಗೆ ಅದರ ಲಾಭ ಬರುವಂತದಿರ್ಲಿ, ನಷ್ಟ ಬರುವಂತದಿರ್ಲಿ, ಈ ರೀತಿಯಾಗಿ ಒಂದು ಕಡೆ ಕೋಳಿ ಫಾರ್ಮ್, ಒಂದು ಕಡೆ ದನಗಳು, ಒಂದು ಕಡೆ ತರಕಾರಿ, ಒಂದು ಕಡೆ ತೋಟ, ಸೊ ಇದೆಲ್ಲ ಇರುವಾಗ ನಮ್ ಕೃಷಿಕನಿಗೆ ಯಾವುದೇ ಒಂದು ಕಡೆಯಲ್ಲಿ ನಷ್ಟ ಆದ್ರೆ ಇನ್ನೊಂದು ಕಡೆಯಲ್ಲಿ ಸ್ವಲ್ಪ ಲಾಭ ಆಗ್ತದೆ, ಆಗ ಸಮತೋಲನ ಮಾಡಿಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ. ಹಾಗೀಗ ತರಕಾರಿಯಲ್ಲಿ ಯಾವುದೆಲ್ಲ ತರಕಾರಿ ಬೆಳೆಸ್ತಾ ಇದ್ದೀರಾ? ನಾವು ತರಕಾರಿ ಸ್ವಲ್ಪ ಅಲಸಂದೆ ಬೀಜ ಕೇಳಿದೆ, ಅದರಲ್ಲಿ ಒಂದು ತಿಂಗಳಾಗುವಾಗ ನಮಗೆ ಅಲಸಂದೆ ಅದು ಮತ್ತೆ ಬಸಳೆನ ನಮ್ಮ ಮತ್ತೆ ಮನೆ ಖರ್ಚಿಗೆ ನಾವು ಸ್ವಲ್ಪ ಸ್ವಲ್ಪ ನಮ್ಮ ಜಾಸ್ತಿ ಅದು ನಮ್ಮ ಹೊರಗೆ ಕೊಡುವುದು. ನಮ್ಮ ಖರ್ಚಿಗೆ ಎಲ್ಲ ಸ್ವಲ್ಪ ಬದನೆ ಮತ್ತೆ ಅಲಸಂದೆ ಬಸಳೆ ನಾವು ಜಾಸ್ತಿ ಬಸಳೆ ಮಾಡೋದು. ಅದರಲ್ಲಿ ನಮಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ನಾವು ಕೋಳಿ ಗೊಬ್ಬರ ನಮ್ಮ ಹಟ್ಟಿ ಇದು ಅದರ ಸೆಗಣಿ ನೀರು ಮತ್ತೆ ಹಿಂಡಿ ಹಾಕಿ ನಾವು ಬರಲ್ಲ ಹಾಕಿ ಹಿಂಡಿ ಅದಕ್ಕೆ ಅದರ ಅದೇ ಕೊಡುದು. ಮತ್ತೆ ನೀರು ಜಾಸ್ತಿ ಆಗ್ತದೆ, ಅದಕ್ಕೆ ನೀರು ಜಾಸ್ತಿ ಬೇಕು ಬಸಳೆಗೆ. ಈ ನೀರು ಜಾಸ್ತಿ ಬೇಕಾಗ್ತದೆ ಬಸಳೆ ತರಕಾರಿ ಬೆಳೆಗೆ. ಈಗ ಅದು ಬಸಳೆ ಯಾವ ಒಂದು ಸಮಯದಲ್ಲಿ ಆಗುದು ಸರ್? ಈ ಮಳೆ ತುಂಬಾ ಬರ್ತಾ ಇದ್ರೆ ನಿಮ್ಗೆ ಬಸಳೆ ನಡಿಲಿಕ್ಕೆ ಆಗ್ತದ ಸರ್, ಬಸಳೆ ಕೃಷಿ ಮಾಡ್ಲಿಕ್ಕೆ? ಮಳೆಗಾಲದಲ್ಲ ಅದು ಬಸಳೆ ಇಲ್ಲ ಆಗುದಿಲ್ಲ ಅಲ್ಲಿ, ಅದರ ಅದು ಒಂದು ಬೀಜ ತಂದು ಒಂದು ತಿಂಗಳು ಆಗ್ಬೇಕು ಅದು ಮೊಳಕೆ ಬರ್ಲಿಕ್ಕೆ. ಈಗ ಅದು ಡಿಸೆಂಬರ್ ಕಳೆದಿ ಅದು ಜಾಸ್ತಿ ಆಗುದು. ನಮ್ಗೆ ಚಳಿಗಾಲದಲ್ಲಿ ಮತ್ತೆ ಅದು ಅಷ್ಟು ಇದು ಬರುತ್ತೆ, ಅದಕ್ಕೆ ಹುಳ ಬರುತ್ತೆ. ಚಳಿ ಒಂದು 6 ತಿಂಗಳು ಅದು ಬೇಸಿಗೆಲ್ಲ ನಮಗೆ 6 ತಿಂಗಳು ಅದರ ಪ್ರಾಫಿಟ್ ಸಿಗುತ್ತೆ 6 ತಿಂಗಳಲ್ಲಿ. ಒಂದು 6 ತಿಂಗಳು ಈ ಬಸಳೆ ಕೃಷಿಯನ್ನೇ ಮಾಡಬಹುದು ಅಲ್ವಾ? ಮಳೆ ಕಡಿಮೆ ನಾವು ಬಸಳೆ ಮಾಡೋದು ಇಲ್ಲಿ, ಅದು 6 ತಿಂಗಳು ನಮಗೆ ಅದು ಪ್ರಾಫಿಟ್ ಸಿಗುತ್ತೆ 6 ತಿಂಗಳು. ಹಾಗೆ ಅದಕ್ಕೆ ನೀರು ಹೇಗೆ ಸರ್ ಹಾಕ್ತಾ ಇದ್ದೀರಾ? ನೀರು ಅದಕ್ಕೆ ಪೈಪ್ ಬಿಡ್ಬೇಕು, ಅದು ಮತ್ತೆ ಈಗ ಬೇರೆ ಬೀಜಕ್ಕೆಲ್ಲ ತರಿಸಿ ಇದಕ್ಕೆ ಆಗುದಿಲ್ಲ. ಇದಕ್ಕೆ ನಾವು ಪೈಪ್ ನಲ್ಲಿ ಒಳ್ಳೆ ಅದು ನೀರು ಬೇಕು ಬಸಳೆಗೆ. ಮತ್ತೆ ಎಲ್ಲದ ಬಗ್ಗೆ ಅದು ಈಗ ಬರುತ್ತೆ ಹೊಸ ಹೊಸ ಇಂಟ್ರೆಸ್ ಅದೇ ಆಗುದಿಲ್ಲ. ಅದು ಇದಕ್ಕೆ ನಾವು ಪೈಪ್ ನಲ್ಲಿ ಬಿಡ್ಬೇಕು ನೀರು ಡೈಲಿ, ಅದು ಬಿಡ್ಬೇಕು ಡೈಲಿ ನೀರು ಸಿಗ್ಬೇಕು ಅದಕ್ಕೆ. ಇದಕ್ಕೆ ನೀರಿನ ಮೂಲ ಹೇಗೆ ಉಂಟು ಸರ್? ನಮಗೆ ಇಲ್ಲಿ ಬೋರ್ವೆಲ್ ಈಗ ಬಾವಿನಿಲ್ಲ, ಇಲ್ಲಿ ಇಲ್ಲಿ ಬೋರ್ವೆಲ್ ನೀರು ನಮಗೆಲ್ಲ. ಬೇಸಿಗೆ ಕಾಲದಲ್ಲಿ ಸಹ ನೀರು ಇರ್ತದೆ ಸರ್? ಉಂಟು, ಅಲ್ಲಿ ನೀರು ನಮಗೆ ಕೊರತೆ ಇಲ್ಲ. ಬೇಸಿಗೆ ನಮ್ಮ ಬೋರ್ವೆಲ್ ಹಾಕಿ ನೀರು ನಮಗೆ ಬೇಕಷ್ಟು ಕೃಷಿಗೆ ನಮ್ಮ ನೀರು ಉಂಟು ಇಲ್ಲಿ. ಇದಕ್ಕೆ ನೀವು ಏನಾದ್ರೂ ಸರ್ಕಾರದಿಂದ ಸೌಲಭ್ಯಗಳನ್ನು ಏನಾದ್ರೂ ತಗೊಂಡಿದ್ದೀರಾ? ಇಲ್ಲ, ನಾವು ಇದಕ್ಕೆ ಸರ್ಕಾರ ಇಲ್ಲ. ನಮಗೆ ಬೇಕಾಗಿ ನಾವು ಸ್ವಂತ ನಮ್ಮ ನಮ್ಮ ಪ್ರಾಪರ್ಟಿನಲ್ಲಿ ನಾವು ಮಾಡಿ ಮಾಡೋದು. ಬೇರೆ ತರಕಾರಿಗಳು ಯಾವ್ದೆಲ್ಲ ಉಂಟು ಸರ್ ಈಗ ಬಸಳೆ ಅಲ್ಲದೆ? ನಾವು ಸ್ವಲ್ಪ ಅಳತಂಡೆ ಮಾಡ್ತೇವೆ ಇಲ್ಲಿ ಹಳಸಂಡೆ, ಅದು ಅದರಲ್ಲಿ ಒಂದು ಕೆಜಿಗೆ ಈಗೆಲ್ಲ 40-50 ರೂಪಾಯಿ ಸಿಗ್ತದೆ ಒಂದು ಕೆಜಿ. ಒಂದು ಸ್ವಲ್ಪ 2-3 ಸಲದ ನಮಗೆ ಒಂದು 5-10 ಕೆಜಿ ಅದು ಸಿಗ್ತದೆ ನಮಗೆ. ಅದು ಜಾಸ್ತಿ ಮಾಡಿದ್ರೆ ನಮಗೆ ಅದು ತೆಗಲಿಕ್ಕೆ ಜನ ಎಲ್ಲ ಆಗಲ್ಲ, ನಾವು ನಮ್ಮೇ ಮಾಡಬೇಕಲ್ಲ ಜಾಸ್ತಿ. ಮತ್ತೆ ಇಲ್ಲಿ ಕೂಲಿ ಕೆಲಸ ಮಾಡಿದ್ರೆ ಮತ್ತೆ ನಮಗೆ ಅದು ವರ್ಕೌಟ್ ಮಾಡ್ಲಿಕ್ಕೆಲ್ಲ ಕೊಟ್ಟ ಇದ್ರ ಕಟ್ಟ ಅವರಿಗೆ ಕೊಡ್ಲಿಕ್ಕೆ ಆಯ್ತು. ಅದು ಅದಕ್ಕಾಗಿ ನಮಗೆ ಎಷ್ಟು ಬೇಕು ಅಷ್ಟು ನಾವು ಮಾಡೋದು, ನಮಗೆ ಎಷ್ಟು ಕೂಡ್ತದೆ ನಾವು ಅಷ್ಟು ಕೃಷಿ ಮಾಡೋದು. ಇದಕ್ಕೆ ಏನಾದ್ರೂ ರೋಗಗಳು ಅಥವಾ ಹಕ್ಕಿಗಳು ಬಂದು ತಿನ್ನುದು ಏನಾದ್ರೂ ನಿಮಗೆ ಸಮಸ್ಯೆಗಳು ಬಂದಿದೆ? ಈಗ ಬರ್ತದೆ ನವಿಲು, ಈಗ ಜಾಸ್ತಿ ಹಕ್ಕಿನೂ ಇಲ್ಲ ಕಡಿಮೆ, ಈಗ ನವಿಲು ಮಾತ್ರ ಅದರ ಹಕ್ಕ ಬತ್ತಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಾವು ಮತ್ತೆ ಅಲ್ಲಕ್ಕೆ ಬಲ್ಲಲ್ಲಿ ಹಾಕಿ ಓಡಿಸಿದ ಇಲ್ಲದ್ರೆ ನಾವು ಅಲ್ಲಿ ಇಲ್ಲಿ ಮನೆಯಲ್ಲಿ ಇದ್ದೇವಲ್ಲ ಓಡಿಸಿದ್ರೆ ಹೋಗ್ತು. ಮತ್ತೆ ಅದಕ್ಕೂ ನಾವು ತಿನ್ನೋದು ನವಿಲಲ್ಲಿ ಪದರೆ ಈಗ ಜಾಸ್ತಿ ನವಿಲು ಅದು ಬಂದ ಎಲ್ಲ ಮೊಳಕೆ ಆಗೋದು ಎಲ್ಲ ಅದೇ ತಿನ್ನುತ್ತಿನ್ನೋದು. ಅದಕ್ಕಾಗಿ ನಾವೇ ಅದು ಇಲ್ಲಿ ಇರ್ತೇವೆ. ಅದಕ್ಕೆ ಅದೇನು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ನವಿಲಿಗೆ. ಹಾಗೆ ಕೆಲವೊಂದು ಪ್ರಕೃತಿಗಳ ಈ ಪಕ್ಷಿಗಳಿರ್ಲಿ ಅದು ಬಂದು ಸ್ವಲ್ಪ ತಿಂದು ಹೋದ್ರು ಸಹ ನಮಗೆ ಆತರ ಏನು ಮಾಡುವ ಸಹ ಆಗಿಲ್ಲ. ಆದ್ರೂ ನಾವು ಆದಷ್ಟು ಅದನ್ನು ರಕ್ಷಣೆ ಮಾಡ್ತಾ ಮಾಡುವಂತದ್ದು. ತರಕಾರಿ ನಾವು ಮಾಡುದು ಇಲ್ಲಿ ನಮಗೆ ಸಿಕ್ಕುದಿಲ್ಲ ಅದು ಬಸಳೆ ಎಲ್ಲ. ಆದ್ರೆ ಸಹ ನಮಗೆ ಈಗ ಪ್ರಾಫಿಟ್ ಒಂದು ಒಳ್ಳೇದು ಬಂದು 20-40 ಕೆಜಿ ಬಸಳೆ ಹೋದ್ರೆ ಒಂದು ಹೇಗಾದ್ರೂ ಸಿಕ್ಕ 2,000-3,000 ರೂಪಾಯಿ ವಾರಕ್ಕೆ ಪ್ರಾಫಿಟ್ ಸಿಗ್ತದೆ. 3 ವಾರಕ್ಕೆ ಹೀಗೆ ಡೈಲಿ ಒಂದು ಸ್ವಲ್ಪ ಅದೆಲ್ಲ ಮಿಕ್ಸ್ ಆಗುವ ನಮಗೆ ಒಂದು ವಾರಕ್ಕೆ 3,000-4,000 ರೂಪಾಯಿ ಎಲ್ಲ ಪ್ರಾಫಿಟ್ ವಾರಕ್ಕೆ ಅದು. ಅಂದ್ರೆ ಕೃಷಿಕನೇ ಶ್ರಮಜೀವಿಯಾಗಿ ದುಡಿದ್ರೆ ಒಂದು ಅದರಲ್ಲಿ ಒಳ್ಳೆಯ ಪ್ರಾಫಿಟ್ ಉಂಟು ಅಂತ ಹೇಳ್ತಾ ಇದ್ದೀರಾ. ಇದಕ್ಕೆ ನಿಮಗೆ ಮನೆಯವರ ಸಪೋರ್ಟ್ ಹೇಗೆ ಉಂಟು ಸರ್? ನಮಗೆ ಇಲ್ಲಿ ಮನೆ ಸಪೋರ್ಟ್, ನಮ್ಮ ಹೆಂಡತಿ ಇಲ್ಲಿ ಸಪೋರ್ಟ್ ಅಂದ್ರೆ ಎಲ್ಲ ಅವರು ಸೇರ್ತಾರೆ. ನಮ್ಮ ಹೆಂಡತಿ ನಮ್ಮ ಫೀಡ್ ಹಾಕ್ಲಿಕ್ಕೆ ಮತ್ತೆ ಜನ ಮಕ್ಕಳು ಅವರೇ ಮಾಡೋದು. ನೀರು ಬಿಡ್ಲಿಕ್ಕೆ ಸಹ ಹೆಂಡತಿ ಅವರು ಬಿಡೋದು ಮತ್ತೆ ನಾವು ಹೊರಗಡೆ ಜನ ಕಡಿಮೆ ಮಾಡೋದನ್ನು ನಾವೇ ಹೆಂಡತಿ ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಬೆಳಿಗ್ಗೆ ಫೀಡ್ ಹಾಕ್ಲಿಕ್ಕೆ, ಸಂಜೆ ಫೀಡ್ ಹಾಕ್ಲಿಕ್ಕೆ ಮತ್ತೆ ನೀರು ಬಸ್ ನೀರು ಬಿಡ್ಲಿಕ್ಕೆ ಅದು ನಮ್ಮ ಹಾಗೆ ನಾವು ಇಬ್ಬರು ಮಾಡುವಾಗ ಅದಷ್ಟು ನಮಗೆ ಅದು ಕೆಲಸ ಜಾಸ್ತಿ ಆಗುದಿಲ್ಲ. ಜಾಸ್ತಿ ಸಪೋರ್ಟ್ ಎಂತಿ ಬೆಳಿಗ್ಗೆ ಸಂಜೆ ಎಲ್ಲ ಮಾಡ್ತಾರೆ ನಮಗೆ. ಈಗ ನಿಮಗೆ ಕೃಷಿಯಲ್ಲಿ ತೋಟಕ್ಕೆ ಅಡಿಕೆಗೆ ಹೇಗೆ ಉಂಟು ಸರ್ ಧಾರಣೆಗಳು? ಅಥವಾ ನಿಮಗೆ ಕೃಷಿಗೆ ಏನಾದರೂ ನಿಮಗೆ ರೋಗ ಬಾಧಕಗಳು ಅಥವಾ ಈ ಮಳೆಯಿಂದಾಗಿ ಏನಾದರೂ ತೊಂದರೆ ಆಗಿದೆ ಸರ್? ಮಳೆ ಈ ವರ್ಷ ನಮಗೆ ಅಡಿಕೆ ಎಲ್ಲ ಹೋಗಿದೆ. ಮಳೆ ಬಂದು ಜಾಸ್ತಿ ನಮ್ಮದೆಲ್ಲ ಎಲ್ಲ ಈ ವರ್ಷ ಕೊಲೆ ರೋಗ ಬಂದು ಎಲ್ಲ ಅಡಿಕೆ ಎಲ್ಲರಿಗೆ ಯಾರಿಗಿಲ್ಲ ನಮಗೊಂದಲ್ಲ ಎಲ್ಲ ಕೃಷಿಯರಿಗೆ ಈ ವರ್ಷ ಅಡಿಕೆ ಇಲ್ಲ. ಯಾರಿಗೆ ಅಷ್ಟು ಜಾಗ್ರತೆ ಮಾಡಿದ ಯಾರಿಗಿಲ್ಲ. ನಾವು 4 ಸರ್ತಿ ಮರ್ದು ಬಿಟ್ಟಿದ್ದೆ ತೋಟಕ್ಕೆ, ಆದ್ರೂ ಸಹ ನಮ್ಮ ಅಡಿಕೆ ಎಲ್ಲ ಈ ವರ್ಷ ಅಡಿಕೆ ನಮಗಾಗಿಲ್ಲ. ನಮ್ಮ ಊರಿಗೆ ಅಲ್ಲಿ ಈ ವರ್ಷ ಯಾರಿಗಿಲ್ಲ ಅಡಿಕೆ. ಎಲ್ಲ ಕೃಷಿ ಕೊಲೆ ರೋಗ ಬಂದು ಎಲ್ಲರಿಗೆ ಹೋಗಿದೆ. ಈ ವರ್ಷ ಮಳೆ ಜಾಸ್ತಿ ಆಗಿ ಮಳೆ ಇವತ್ತು ಮಳೆ ಈ ವರ್ಷ ಜಾಸ್ತಿ ಮಳೆ ಹಾಗೆ ಮದ್ದು ಬಿಡ್ಲಿಕ್ಕೆ ಟೈಮ್ ಇಡ್ಲಿಲ್ಲ, ಬಿಟ್ಟರೆ ಸಹ ಅದು ತಾಗ್ಲಿಲ್ಲ. ಹಾಗೆ ಎಲ್ಲ ನಷ್ಟ ಈ ವರ್ಷ ಅಡಿಕೆ ಯಾರಿಗೆ ಸಹ ಇಲ್ಲ. ನಮಗೆ ಆಗಿಲ್ಲ, ನಮ್ಮ ಸಪರೇಟ್ ಅಲ್ಲ, ನಮ್ಮ ಕೃಷಿಯರಿಗೆ ಈ ವರ್ಷ ಯಾರಿಗೆ ಅಡಿಕೆ ಇಲ್ಲ. ಎಲ್ಲ ಕಡಿಮೆ ಈ ವರ್ಷ ಅಡಿಕೆ. ಮತ್ತೆ ಕ್ರಯಸ್ ಆಗಿ ಅದು ಡೈಲಿ ಅಲ್ಲ, ಒಮ್ಮೊಮ್ಮೆ 400 ರೂಪಾಯಿ ಸಿಗುತ್ತೆ. ಈಗ ಈ ವರ್ಷ 500-400 ಉಂಟು. ಅದಕ್ಕೆ ಪ್ರಮೆಂಡ್ ಇಲ್ಲ ಅದು. ಒಂದು ನಾನು 500 ಈಗ ನೋಡಿ ವರ್ಷ ಆಯ್ತು, ಈಗ ಉಂಟಾಗಿ 400-500 ರೂಪಾಯಿ ಅದೇ ಒಳಗೆ. ಹಾಗೆ ಈಗ ನೀವು ಸಾವಯವ ಅಂತಲೇ ಹೇಳ್ಬೋದು, ಈ ಗೊಬ್ಬರಗಳನ್ನು ಮಾಡಿ ಭೂಮಿಗೆ ಹಾಕ್ತಾ ಇದ್ದೀರಾ, ಹಾಗೆ ಕೃಷಿ ಮಾಡ್ತಾ ಇದ್ದೀರಾ. ಒಂದು ಕಡೆಯಲ್ಲಿ ನಿಮ್ದು ಕೋಳಿ ಸಾಕಾಣಿಕೆ ನಡೀತಾ ಉಂಟು, ತರಕಾರಿಗಳನ್ನು ಬೆಳೆಸ್ತಾ ಇದ್ದೀರಾ, ನಮಗೆ ಒಂದು ಜೀವನ ನಡೆಸಬಹುದು ಅಂತೇಳಿ ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಮಕ್ಕಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್? ಇಬ್ಬರು ಎರಡು ಮಕ್ಕಳಿದ್ದಾರೆ ನಮಗೆ. ಮತ್ತೆ ನಮ್ಮ ಇದರಲ್ಲಿ ಆಗ್ಬೇಕು ನಮಗೆ ಎಲ್ಲ ಇದರಲ್ಲಿ ಅವರ ಫೀಸ್. ಒಂದು ಮಕ್ಕಳಿಗೆ ಒಂದು ವರ್ಷಕ್ಕೆ ಕಾಲೇಜಿಗೆ ಆಗುವ 1.5 ಲಕ್ಷ ಆಗ್ತದೆ. ಮಗಳೇ ಸಾಗಾಗೆ 1 ವರ್ಷಕ್ಕೆ ಫೀಸ್ ಅದೆಲ್ಲ ಆಗುವ ಇಬ್ಬರು ಮಕ್ಕಳು. ಅದಕ್ಕಾಗಿ ನಾವು ಈ ಮಕ್ಕಳಿಗೆ ಬೇಕಾಗಿ ನಮಗೆ ಅಷ್ಟು ವಿದ್ಯೆ ಸಿಕ್ಲಿಲ್ಲ ನಾವು ಕಲಿಯುವಾಗ. ಅದೇ ನಮ್ಮ ಮಕ್ಕಳಾದ್ರೆ ಒಳ್ಳೆ ವಿದ್ಯಾಭ್ಯಾಸ ಕಲಿಬೇಕಂತ ನಾವು ಈ ಕೆಲಷ್ಟು ರಾತ್ರಿ ಹಗಲು ಮಾಡಿ ನಾವು ಕೆಲಸ ಮಾಡ್ತೀವಿ. ನಿಮಗೆ ಒಟ್ಟು ಎಷ್ಟು ಜಾಗ ಉಂಟು ಸರ್? ನಮಗೆ 1 ಎಕರೆ 90 ಸೆಂಟ್ಸ್ ಮತ್ತೆ ಸ್ವಲ್ಪ ನಮ್ಮ ಬೇರೆ ಜಾಗದಲ್ಲಿ ಕೃಷಿ ಮಾಡ್ತೀವಿ. ಇಲ್ಲಿ ನಮ್ಮ ಹತ್ತಿರ ಜಾಗ ಉಂಟು, ಅದರಲ್ಲಿ ನಾವು ಕೃಷಿ ಮಾಡೋದು. ಸ್ವಲ್ಪ ಮುಂಬೈದಲ್ಲಿ ಅಡಿಕೆ ಎಲ್ಲ ಫುಲ್ ಉಂಟು ನಮ್ಮ 1 ಎಕರೆಯಲ್ಲಿ. ನಾವು ಕೃಷಿ ಮಾಡೋದೆಲ್ಲ ಸ್ವಲ್ಪ ಹತ್ತಿರ ಜನ ಬೇರೆ ಸ್ಥಳದಲ್ಲಿ ನಾವು ಕೃಷಿ ಮಾಡೋದು. ಇಲ್ಲಿ ಬಸ್ಸಲ್ಲೆಲ್ಲ ಕೃಷಿ ನಾವು ಬೇರೆ ಸ್ಥಳದಲ್ಲಿ ಮಾಡೋದು. ನಾವು ನಮ್ಮ ಸ್ಥಳದಲ್ಲಿ ಈ ಫಾರ್ಮು ನಮ್ಮ ಇದ್ದಷ್ಟಲ್ಲಿ ಅಡಿಕೆ ಮಾರ ಮತ್ತು ಫಾರ್ಮ್ ಎಲ್ಲ ನಮ್ಮದು ಮನೆ ಅಷ್ಟು ಖಾಲಿಯಾಗಿದೆ. ನಾವು ಈ ಕೃಷಿ ಮಾಡೋದೆಲ್ಲ ನಾವು ಹೊರಗಿನ ಜಾಗದಲ್ಲಿ ಮಾಡಿ ನಾವು ದುಡಿಯೋದು. ಈಗ 1 ಎಕರೆ ಭೂಮಿಯಲ್ಲಿ ಇದೆಲ್ಲ ಕೃಷಿಯನ್ನು ಮಾಡ್ತಾ ಇದ್ದೀರಾ. ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ನೀವು ಸಹ ಜೀವನ ನಡೆಸ್ತಾ ಒಂದು ಖುಷಿಯ ಜೀವನ ನಡೆಸ್ತಾ ಇದ್ದೀರಾ. ನಮ್ಮ ಶ್ರೋತೃಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಷ್ಟ ಹೌದು, ನಾವು ಸ್ವಂತ ದುಡಿದರೆ ನಮಗೆ ಒಂದು ಜೀವನ ತೆಗೆಯಬಹುದು. ನಾವು ಅದಕ್ಕೆ ಬೇರೆ ಎಲ್ಲಿ ಸ್ವಲ್ಪ ಜಾಗ ಇದ್ರೆ ನಮಗೆ ತುರಿ ತರಕಾರಿ ಮಾಡುವುದು ಈಗೆಲ್ಲ ಇದಕ್ಕೆ ಉಂಟು ಕ್ರಯ ಎಲ್ಲದೆಲ್ಲ. ಸ್ವಂತ ದುಡಿದರೆ ಕ್ರಯ ಸ್ವಲ್ಪ ಕೋಳಿ ಫಾರ್ಮ್ ಆದರೆ ದುಡಿಯಬಹುದು. ತರಕಾರಿ ಬೇಸಿಗೆ ತರಕಾರಿ ಮಾಡಿ ಜೀವನ ಮಾಡಿಸಬಹುದು. ಹೋಗಿ ಹೊರಗೆ ಹೋಗಿ ಕಲಿಯಿಲ್ಲಂತೆ ಹೊರಗೆ ಹೋಗಿ ನಾವು ಏನು ಮಾಡೋದು. ನಮ್ಮ ಸ್ವಂತ ಮನಸ್ಸಿದ್ದರೆ ನಮಗೆ ಮನೆಯಲ್ಲಿ ಮಾಡೋ ಸ್ವಲ್ಪ ಭೂಮಿ ಇದ್ದರೆ ನಮ್ಮ ಖರ್ಚಿಗೆ ನಮ್ಮ ಒಂದು ಫ್ಯಾಮಿಲಿಗೆ ಬೇಗ ಒಂದು ನಾವೇ ದುಡಿಬಹುದು. ಬೇರೆ ಹೋಗಿ ಹೊರಗೆ ಹೋಗಿ ನಮಗೆ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಆಗುದು. ಈ ಕೂಲಿ ಕೆಲಸ ನಮಗೆ ನಮಗೆ ವಿದ್ಯಾಭ್ಯಾಸ ಕಡಿಮೆ. ಹಾಗಾಗಿ ನಾವು ವಿದ್ಯಾಭ್ಯಾಸ ಇಲ್ಲದ್ರೂ ಈಗ ಕೃಷಿ ಮಾಡಿದರೆ ಈಗ ನಾವು ಸ್ವಂತ ದುಡಿದರೆ ನಾವೇ ಸ್ವಂತ ದುಡಿಬೇಕು, ನಾವೇ ಅದರ ಕೆಲಸ ಮಾಡಬೇಕು. ಖಂಡಿತ ಸರ್, ವಿದ್ಯಾಭ್ಯಾಸ ಇಲ್ಲದಿದ್ರೂ ನಿಮ್ಮ ಕೃಷಿಯ ವಿದ್ಯಾಭ್ಯಾಸ ಒಳ್ಳೇದುಂಟು, ಕೃಷಿಯ ನಿಮ್ಮ ಜೀವನ ಒಳ್ಳೇದುಂಟು ಸರ್. ಈ ಕಾರ್ಯಕ್ರಮಕ್ಕೆ ಬಂದು ನೀವು ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ಆಕಾಶವಾಣಿ ಕಡೆಯಿಂದ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ಬೋದಾ ಸರ್? 98-95-32-94-74. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆ ಕುರಿತು ಕಾಸರಗೋಡು ಜಿಲ್ಲೆಯ ಪೆರಿಯಡ್ಕ ನಿವಾಸಿಯಾದ ಮೌರಿಸ್ ಕ್ರಾಸ್ತ ಇವರೊಂದಿಗೆ ಸಂದರ್ಶನ ಕೇಳಿದಿರಿ.

ಮರದ ರೂಪವ ಪಡೆದು ನಿಂದರೆ ಆನಂದಮಯ ಸುರೇಂದ್ರರು ವಂದಿ ಮಾಗಧರು ಇಂದ್ರ ಸುರೇಂದ್ರರು ವಂದಿ ಮಾಗಧರು ಬಂದರು ಬೆಳಗಲು ಆರತಿಯ ಕಟೀಲು ಎಂದರೆ ಭಕ್ತಿ ಭಯ ಭಕ್ತರ ಬಾಲಿಗೆ ಅಭಯ ದಿನದಲ್ಲಿ ನಂದಿನಿ ನದಿಯಲ್ಲಿ ಮಿಂದನೆ ಸಿರಿಯು ಉದ್ಭವಿಸಿರುವ ಲಿಂಗಕ್ಕೆ ಎಳನೀರು ಹೊಯ್ದರೆ ಶ್ರೀ ಸಂಪದವು ಶುದ್ಧ ಪೌರ್ಣಮಿ ದಿನದಲ್ಲಿ ನಂದಿನಿ ನದಿಯಲ್ಲಿ ಮಿಂದರೆ ಸಿರಿಯು ಹೊಯ್ದರೆ ಶ್ರೀ ಸಂಪದವು ಕಟೀಲು ಎಂದರೆ ಭಕ್ತಿ ಭಯ ಭಕ್ತರ ಪಾಲಿಗೆ ಅಭಯ ಕಟಿಯಲಿ ನಿಂದಳು ನಂದಿನಿ ನದಿಯ ಕಟಿಯಲಿ ನಿಂದಳು ನಂದಿನಿ ನದಿಯ ಭಕ್ತರ ಪಾಲಿನ ಮಾಯ ಎಂದರೆ ಭಕ್ತಿ ಭಯ ಭಕ್ತರ ಪಾಲಿಗೆ ಅಭಯ ಭಕ್ತರ ಪಾಲಿಗೆ ಅಭಯ ಭಕ್ತರ ಪಾಲಿಗೆ ಅಭಯ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಪುರಂದರದಾಸರ ರಚನೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಆಚಾರವಿಲ್ಲದ ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸಲು ವಿಚಾರವಿಲ್ಲದೆ ಪರರ ದೂಷಿಸಲು ಚಾಚಿಕೊಂಡಿರುವಂಥ ನಾಲಿಗೆ ಆಚಾರವಿಲ್ಲದ ನಾಲಿಗೆ ಪ್ರಾತಃಕಾಲದೊಳೆದ್ದು ನಾಲಿಗೆ ಸಿರಿಪತಿಯನ್ನ ಬಾರದೆ ನಾಲಿಗೆ ಪ್ರಾತಃಕಾಲದೊಳೆದ್ದು ನಾಲಿಗೆ ಸಿರಿಪತಿಯನ್ನ ಬಾರದೆ ನಾಲಿಗೆ ಪತಿತ ಪವನ ನಮ್ಮ ಪ್ರತಿಪತಿ ಜನಕನ ಪತಿತ ಪವನ ನಮ್ಮ ಪ್ರತಿಪತಿ ಜನಕನ ಸತತವು ನುಡಿ ಕಂಡನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಆಚಾರವಿಲ್ಲದ ನಾಲಿಗೆ ಚಾಡಿ ಹೇಳಲು ಬೇಡ ನಾಲಿಗೆ ನಿನ್ನ ಬೇಡಿಕೊಂಬುವೆನು ನಾಲಿಗೆ ಚಾಡಿ ಹೇಳಲು ಬೇಡ ನಾಲಿಗೆ ನಿನ್ನ ಬೇಡಿಕೊಂಬುವೆನು ನಾಲಿಗೆ ರೂಢಿಗೊಡೆಯ ಶ್ರೀರಾಮನ ನಾಮವ ರೂಢಿಗೊಡೆಯ ಶ್ರೀರಾಮನ ನಾಮವ ಪಾಡುತ್ತಲಿರು ಕಂಡನಾಲಿಗೆ ರೂಢಿಗೊಡೆಯ ಶ್ರೀರಾಮನ ನಾಮವ ಪಾಡುತ್ತಲಿರು ಕಂಡನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಆಚಾರವಿಲ್ಲದ ನಾಲಿಗೆ ಹರಿಯ ಸ್ಮರಣೆ ಮಾಡು ನಾಲಿಗೆ ನರಹರಿಯ ಭಜಿಸು ಕಂಡ ನಾಲಿಗೆ ಹರಿಯ ಸ್ಮರಣೆ ಮಾಡು ನಾಲಿಗೆ ನರಹರಿಯ ಭಜಿಸು ಕಂಡ್ಯ ನಾಲಿಗೆ ವರದ ಪುರಂದರ ವಿಠಲರಾಯನ ವರದ ಪುರಂದರ ವಿಠಲರಾಯನ ಚರಣ ಕಮಲನೆನೆ ನಾಲಿಗೆ ವರದ ಪುರಂದರ ವಿಠಲರಾಯನ ಚರಣ ಕಮಲನೆನೆ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಆಚಾರವಿಲ್ಲದ ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸಲು ವಿಚಾರವಿ